ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹಮ್ ಬೋಲ್ ರಹ ತೆರೆ ಬೀಜೂ ಕಾ ಕುತಲಾ ಬೋಲ್ ರಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರೇ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಿರಿಸಿಯ ಕೃಷಿ ವಿಜ್ಞಾನ ಕೇಂದ್ರವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಹಾಗೂ ಯಲ್ಲಾಪುರದಲ್ಲಿ ನಿನ್ನೆ ಆಯೋಜಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕಾರ್ಯಕ್ರಮದ ವರದಿಯನ್ನು ಕೇಳೋಣ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಕ್ರಾಸ್ ಸಮೀಪವಿರುವ ಕೃಷಿ ಅಧ್ಯಯನ ಕೇಂದ್ರದಲ್ಲಿ ಐಸಿಎಆರ್ ಕೃಷಿ ಅಧ್ಯಯನ ಕೇಂದ್ರ ಶಿರಸಿ ಉತ್ತರ ಕನ್ನಡ ಹಾಗೂ ಎವಿಪಿ ಕೃಷಿ ಉತ್ಪಾದನಾ ಕೇಂದ್ರ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮತ್ತು ರಾಷ್ಟೀಯ ನೈಸರ್ಗಿಕ ಕೃಷಿ ಅರಿವು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ರಾಜೇಂದ್ರ ಎಲ್ ಭಟ್ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೃಷಿಯ ಬಗ್ಗೆ ಮಾತನಾಡಲು ಇತ್ತೀಚಿನ ದಿನಗಳಲ್ಲಿ ರೈತರು ಕೃಷಿಯಿಂದ ದೂರ ಸರಿಯುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರದಿಂದ ನಮಗೆ ನೈಸರ್ಗಿಕ ಕೃಷಿಯ ಬಗ್ಗೆ ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆಯವರು ಒಳ್ಳೆಯ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಬೆಳೆ ತೆಗೆಯಲು ರೈತರು ಆಸಕ್ತಿಯನ್ನು ವಹಿಸಬೇಕು ಎಂದರು ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಉತ್ತಮ ಕಾರ್ಯವಾಗಿದೆ ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ನಾನು ಕುಮಟಾ ತಾಲೂಕಿನಲ್ಲಿ ಡಾಕ್ಟರ್ ಎವಿ ಪಾಳಿಗ ಕಾಲೇಜಿನಲ್ಲಿ ಡಿಗ್ರಿಯನ್ನು ಮುಗಿಸಿಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ 15 ವರ್ಷ ಸಾಮಾಜಿಕ ಸೇವೆಯನ್ನು ಮಾಡಿ ಅದರೊಂದಿಗೆ ನನ್ನಲ್ಲಿ ನನ್ನ ಅಜ್ಜ ಒಂದು ಕಗ್ಗನ ಅಕ್ಕಿಯನ್ನು ಬೆಳೀತಾ ಇದ್ದ ಅಕ್ಕಿ ಮೂಟೆಯನ್ನು ಕಟ್ತಾ ಇದ್ದ ಕೃಷಿ ಕ್ಷೇತ್ರದಲ್ಲಿ ಅವನದಾದಂತ ಸಾಧನೆ ಮಾಡಿ 108 ವರ್ಷ ಜೀವಿತವನ್ನ ಸಾಧಿಸಿ 2021 ನಮ್ಮಿಂದ ಅಗಲಿದ್ದಾರೆ ಇಂತಹ ಒಂದು ಮಹಾತ್ಮರ ಒಮ್ಮಗನಾಗಿ ನಾನು ನನ್ನ ಜೀವನದಲ್ಲೂ ಕೂಡ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಹೊರಟೆ ಬಣ ತೊಟ್ಟೆ ನನ್ನ ಜೀವನದಲ್ಲಿ ಅದಕ್ಕಿಂತ ಹೆಚ್ಚಿನ ಆದಂತ ಒಂದು ಸಾಧನೆಯನ್ನು ಮಾಡೇ ಮಾಡ್ತೇನೆ ಅಂತ ಹೇಳಿ ಆದ್ರೆ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದ ಇನ್ನೋವೇಟಿವ್ ಫಾರ್ಮರ್ ಆಗಿ 600 ಜಾತಿಯ ಭತ್ತದ ತಳಿಗಳನ್ನ ಇವಾಗ ಕೃಷಿ ಕ್ಷೇತ್ರಕ್ಕೆ ಸ್ಟಾರ್ಟ್ ಆಗಿದೆ. 600 ಜಾತಿ ನೀವು ಕೇಳಿರ್ಬೋದು. ನಮ್ಮ ರೈತ ಸಂಪರ್ಕ ಸಿಗುವಂತ ಜಯ 1001 ಕಾರ್ಯಕ್ರಮವನ್ನು ಕೃಷಿ ವಿಜ್ಞಾನಿಗಳಾದ ಬಿಸಿ ಕೋಲಾರ್, ಡಾ ವಿಜಯಲಕ್ಷ್ಮಿ ನಾಯಕ್, ಡಾ ಸುನೀಲ್ ಕುಮಾರ್, ಕೃಷಿ ಅಧಿಕಾರಿಗಳಾದ ವೆಂಕಟೇಶ್ ಮೂರ್ತಿ, ಪ್ರಗತಿಪರ ರೈತರಾದ ನಾಗರಾಜ್ ನಾಯ್ಕ್, ಎಂಎ ಹೆಗಡೆ, ದೀಪಾ ಹರಿಕಾಂತ್ ಮುಂತಾದವರು ನಡೆಸಿಕೊಟ್ಟರು. ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ನಾವು ಶುಭವನ್ನ ಹಾರೈಸಿ, ಮುಖ್ಯವಾಗಿ ನಮ್ಮ ಏನು ಕೋಟಿ ವಿದ್ಯೆಗಿಂತ ಮೇಕೆ ವಿದ್ಯೆ ಇರುವಂತಹ ಪದವೇ ಚಂದ ಎಗ್ರಿ ಅನ್ನೋದು, ಎಗ್ರಿ ಕಲ್ಚರ್ ಅಂತ, ಎಗ್ರಿಯ ಜೊತೆಗೆ ಕಲ್ಚರ್ ಕೂಡ ಇದೆ ಪದದಲ್ಲಿ. ಕೃಷಿ ಅದು ನಮ್ಮ ಕಲ್ಚರ್, ನಮ್ಮ ಜೀವನಾಡಿಯ, ನಮ್ಮ ಜೊತೆಗೆ ಜೀವನಾಡಿಯಾಗಿನೇ ಬಂದಿದೆ. ಆದ್ರೆ ಬಹಳ ಮುಖ್ಯವಾಗಿ ಎರಡು ಅಂಶಗಳ ಬಗ್ಗೆ, ಒಂದು ನೈಸರ್ಗಿಕ ಕೃಷಿ ಇದೆ, ಇನ್ನೊಂದು ಸೈಂಟಿಫಿಕ್ ಕೃಷಿ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಆ ಮಾತುಗಳು ಉಲ್ಲೇಖ ಆಯಿತು. ಸೊ ನೈಸರ್ಗಿಕವಾಗಿ ಕೃಷಿಯನ್ನು ಮಾಡುವಂತದ್ದು, ಜೊತೆಗೆ ಎಲ್ಲೋ ಒಂದ್ ಕಡೆ ರೈತ ವೈಜ್ಞಾನಿಕವಾಗಿ ಮಾಡಬೇಕಾ, ಆಧುನಿಕ ವಿಧಿವಿಧಾನಗಳ ಮೂಲಕ ಕೃಷಿಯನ್ನು ಮಾಡಬೇಕಾ, ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಜಿಜ್ಞಾಸೆಗಳೆಲ್ಲವೂ ಇದೆ. ಲಾಭಕ್ಕಾಗಿ ನಾವು ನಮ್ಮ ಕೃಷಿಯನ್ನ ಮಾಡ್ಕೋಬೇಕಾ, ಅಥವಾ ಅಜ್ಜನಿಟ್ಟ ಮರಕ್ಕೆ ಅಜ್ಜ ಹೀಗೆ ಮಾಡಿದ ಅದೇ ತರ ಮಾಡಬೇಕಾ, ಲಾಭದಾಯಕವಾಗಿ ಮಾಡಬೇಕಾ, ಕೃಷಿ ಉಳಿಬೇಕಾ, ಇತ್ಯಾದಿ ಅನೇಕ ಪ್ರಶ್ನೆಗಳೆಲ್ಲ ಇದೆ. ಹೀಗಾಗಿ ಎಪಿಜೆ ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿಗಳ ಜೊತೆ, ಯುವಜನತೆ ಜನತೆಯ ಜೊತೆ ಮಾತನಾಡುವ ಸಂದರ್ಭದಲ್ಲಿ, ನೀವೇನಾಗ್ತೀರಾ ಅಂತ ಕೇಳಿದ ಸಂದರ್ಭದಲ್ಲಿ, ವಾಣಿಜ್ಯ ಯುವಕ ಹೇಳಿದ್ರು ನಾನು ಡಾಕ್ಟರ್ ಆಗ್ತೇನೆ, ನಾನು ಇಂಜಿನಿಯರ್ ಆಗ್ತೇನೆ, ನಾನು ಲಾಯರ್ ಆಗ್ತೇನೆ, ಏನೇನೋ ಆಗ್ತೇನೆ ಅಂತ. ಆದ್ರೆ ಯಾವ ಮಗು ಕೂಡ ನಾನು ರೈತನಾಗ್ತೇನೆ ಅನ್ನುವಂತಹ ಅನೇಕ ಯುವಕರನ್ನ ಪ್ರಶ್ನೆ ಮಾಡಿದ್ರೆ ಈ ಇದು ಪ್ರಶ್ನಾರ್ಥಕವಾಗಿ ಉಳಿತದೆ. ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ಜಮೀನು ಇದ್ರು ಕೂಡ ಮಾಡುವವರು ಯಾರು ಇಲ್ಲ. ಕೃಷಿಯಕ್ಕೆ ಇವತ್ತು ಬೆಂಬಲ ಬೆಲೆಯ ಕೊರತೆ ಕಷ್ಟ ಇದೆ, ಮಾಡುವವರಿಗೆ ಪ್ರೋತ್ಸಾಹ ಎಷ್ಟಿದೆ, ಇತ್ಯಾದಿ ಅನೇಕ ಪ್ರಶ್ನೆಗಳೆಲ್ಲ ಇದೆ. ಎಲ್ಲರೂ ಈಗ ಹೇಳಿದಾಗೇನೆ ಕಾಟ ಬೇರೆ, ಮಂಗಳಿಂದ ಹಿಡಿದು ಫ್ರೆಂಡ್ಸ್ ಜಾಸ್ತಿ, ಎಲ್ಲ ಪ್ರಾಣಿಗಳ ಫ್ರೆಂಡ್ಸ್ ಎಲ್ಲ ಕೂಡ ಇವತ್ತು ಮನೆ ಬರೋ ಸ್ಥಿತಿ ಇವತ್ತು. ಅದು ಚಿಂತೆಯಿಂದ ಹಿಡಿದು ಎಲ್ಲ ಪ್ರಾಣಿಗಳು ಕೂಡ ಮನೆ ಬಾಗಿಲಿಗೆ ಬಂದು ರೈತನ ಬೆಳೆಯನ್ನ ರಕ್ಷಣೆ ಮಾಡ್ಕೊಳ್ಳೋದೇ. ಹೀಗಾಗಿ ವೈಜ್ಞಾನಿಕವಾಗಿ ಕೃಷಿ ಮಾಡಿ ನಾವು ಲಾಭದಾಯಕವಾಗಿ ಉಳಿಯಬೇಕು, ಸಾಂಪ್ರದಾಯಿಕತೆಯನ್ನು ಉಳಿಸ್ಕೊಳ್ತಾ. ಈ ನಿಟ್ಟಿನಲ್ಲಿ ದೊಡ್ಡ ಚರ್ಚೆಯ ವಿಷಯ, ಅದರ ಬಗ್ಗೆ ತಾವುಗಳೆಲ್ಲ ಮುಂದಿನ ಏನು ಮಾತಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಏನು ತೋಟ ಇರ್ಬೋದು, ಕೃಷಿ ಇರ್ಬೋದು, ಸಾಕಷ್ಟು ವೈಜ್ಞಾನಿಕವಾಗಿ ಮಾಡುವಂತಹ ರೈತರು ಇದ್ದಾರೆ. ಆ ಜೊತೆಗೆ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ನೋವುಗಳಿದೆ, ಕೂಲಿಗಳು ಕೂಡ ಸಿಗುವಂತಹ ಸಂದರ್ಭಗಳು ಕೂಡ ಜಾಸ್ತಿ ಇದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಮಾರ್ಗದರ್ಶನವನ್ನು ಮಾಡೋದಕ್ಕಾಗಿನೇ ಇವತ್ತು ಅವೇರ್ನೆಸ್ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಒಂದು ಅಭಿಯಾನ ಯಾಕೆ ಮಾಡ್ತಾ ಇದೀವಪ್ಪ ಅಂತ ನಾವು ನೋಡಿದಾಗ, ಸೊ ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆಗಿರ್ಬೋದು, ಅಥವಾ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಆಗಿರ್ಬೋದು, ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ಹಲವಾರು ಕೃಷಿಗೆ ಹಾಗೂ ತೋಟಗಾರಿಕೆಗೆ ಸಂಬಂಧಪಟ್ಟ ಸಂಶೋಧನೆ ಕೇಂದ್ರಗಳಾಗಿರ್ಬೋದು, ಅವುಗಳಲ್ಲಿ ಸಾಕಷ್ಟು ತಂತ್ರಜ್ಞಾನಗಳು ಆಲ್ರೆಡಿ ಅಭಿವೃದ್ಧಿಗೊಂಡಿವೆ. ಕೃಷಿಗೆ ಸಂಬಂಧಪಟ್ಟಂಗೆ ಅಥವಾ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ತಂತ್ರಜ್ಞಾನಗಳು ಆಲ್ರೆಡಿ ಅಭಿವೃದ್ಧಿಗೊಂಡಿದ್ದವು. ಸೊ ಯಾವ ತಂತ್ರಜ್ಞಾನಗಳು ನಮ್ಮ ರೈತರಿಗೆ ಸರಿಯಾಗಿ ತಲುಪಿಲ್ಲ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದವರ ಒಂದು ಆಲೋಚನೆ. ಸೊ ಅದರಂತೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರಿಗೆ ನಿರ್ದೇಶನ ಕೊಟ್ಟು, ಸೊ ಈಗೇನು ಆ ತಂತ್ರಜ್ಞಾನಗಳು ನಿಮ್ಮಲ್ಲಿ ಅಭಿವೃದ್ಧಿ ಪಡಿಸಿದವು ಅದು ನೇರವಾಗಿ ರೈತರಿಗೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ, ಸೊ ನಮ್ಮ ಕೇಂದ್ರ ಸರ್ಕಾರದವರು ನಮಗೆಲ್ಲ ಏನು ನಿರ್ದೇಶನ ಕೊಟ್ಟಿದ್ದಾರಪ್ಪ ಅಂದ್ರೆ, ಇದೊಂದು ಮುಂಗಾರು ಹಂಗಾಮಿನ ರೈತರಲ್ಲಿ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಿದವು. ಇದು ಒಂದು ಉತ್ತಮ ಸಮಯ, ಈ ಸಮಯದಲ್ಲಿ ನೀವು ನೇರವಾಗಿ ರೈತರ ಮನೆಗೆ ಹೋಗ್ರಿ, ಸಮಾಲೋಚನೆ ನಡೆಸ್ರಿ, ನಿಮ್ಮಲ್ಲಿ ಇರ್ತಕ್ಕಂತ ಎಲ್ಲಾ ತಂತ್ರಜ್ಞಾನ ನೇರವಾಗಿ ರೈತರಿಗೆ ತಿಳಿಸ್ಕೊಡ್ರಿ ಅನ್ನೋ ಒಂದು ಉದ್ದೇಶದಿಂದ ಒಂದು ನಿರ್ದೇಶನ ನಮ್ಗೆ ನೀಡಿದ್ರು. ಅದರಂತೆ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ತಾಲೂಕುಗಳಿಗೆ ಮತ್ತು ಎಲ್ಲಾ ಹಳ್ಳಿಗಳಿಗೆ ಮತ್ತು ಎಲ್ಲಾ ರೈತರುಗಳಿಗೆ ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ನಡೆಸಿ ನಮ್ಮಲ್ಲಿರ್ತಕ್ಕಂತ ತಂತ್ರಜ್ಞಾನಗಳನ್ನ ಅವರಿಗೆ ನಾವು ತಿಳಿಸಿ ಕೊಡ್ತಾ ಇದ್ದೆವು. ಸೊ ಇದು ಒಂದು ಮೊದಲನೇ ಉದ್ದೇಶ. ಆಮೇಲೆ ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ, ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ್ದು, ಸೊ ಆಲ್ರೆಡಿ ಈಗ ಕೃಷಿಗೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ತೋಟಗಾರಿಕೆಗೆ ಸಂಬಂಧಪಟ್ಟಂಗಿರ್ಬೋದು ಕೆಲವೊಂದು ತೊಂದರೆಗಳು ಬೆಳೆಗಳು ಬೆಳೆಯೋದ್ರಲ್ಲಿರ್ಬೋದು ಅಥವಾ ರೋಗ ನಿಯಂತ್ರಣದಲ್ಲಿ ಇರ್ಬೋದು ಕೆಲವೊಂದು ತೊಂದರೆಗಳಿದ್ದಾವೆ. ತಾವು ಇನ್ನೂ ಬಗೆಹರಿಸಿದಂತ ತೊಂದರೆಗಳು ಏನಾದ್ರೂ ಇದ್ರೆ ಅವುಗಳನ್ನ ರೈತರಿಂದ ಮಾಹಿತಿಯನ್ನ ನೀವು ಸಂಗ್ರಹ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಸಂಶೋಧನೆ ಮಾಡಿ ಅವರಿಗೆ ತುರ್ತಾಗಿ ಪರಿಹಾರ ನೀಡಬೇಕು ಅನ್ನೋದು ಕೂಡ ನಮ್ಮ ಕೇಂದ್ರ ಸರ್ಕಾರದ ಒಂದು ಆಲೋಚನೆ. ಅದರಂತೆ ನಾವೇನ್ ಮಾಡ್ತಾ ಇದ್ದೇವಪ್ಪ ಅಂದ್ರೆ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನನ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ರೈತರ ಜೊತೆ ಸಮಾಲೋಚನೆ ನಡೆಸಿ ಅವರಿಗೆ ಮಾಹಿತಿಯನ್ನು ನೀಡ್ತಾರೆ. ಈ ಸಂದರ್ಭದಲ್ಲಿ ಎಸ್ವಿ ಹೆಗಡೆ ಭದ್ರನ್, ಪ್ರಗತಿಪರ ರೈತ ನಾಗರಾಜ್ ನಾಯ್ಕ್, ಎವಿಪಿ ಕೃಷಿ ಉತ್ಪಾದನಾ ಕೇಂದ್ರದ ಗಣಪತಿ ನಾಯ್ಕ್, ಕೃಷ್ಣ ನಾಯ್ಕ್ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ಯಲ್ಲಾಪುರ ತಾಲೂಕಿನ ಕುಂದರಗಿ ಗ್ರಾಮ ಪಂಚಾಯಿತಿ ಉಚಿಗೇರಿಯ ಶ್ರೀ ವಜ್ರೇಶ್ವರಿ ದೇವಾಲಯದ ಆವರಣದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಅನುಸಂಧಾನ ಪರಿಷತ್ ನವದೆಹಲಿ, ಕೃಷಿ ವಿಜ್ಞಾನ ಕೇಂದ್ರ ಶಿರಸಿ, ಸ್ಕೂಡ್ವೇಸ್ ಶಿರಸಿ ಮತ್ತು ಕೆಎನ್ಸಿ ರೈತ ಉತ್ಪಾದಕರ ಸಂಸ್ಥೆ ಕುಂದರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ ಹೊನ್ನಪ್ಪ ಅವರು ರೈತರೊಂದಿಗೆ ಸಂವಾದವನ್ನು ನಡೆಸಿದರು. ವಿವಿಧ ಸಾಂಬಾರು ಬೆಳೆಗಳನ್ನು ಬೆಳೆಯುವ ಅವಕಾಶವಿದ್ದರೂ ರೈತರಲ್ಲಿ ಆಸಕ್ತಿಯ ಕೊರತೆ ಕಂಡು ಬರ್ತಾ ಇದೆ. ಆದ್ದರಿಂದ ರೈತರು ವೈವಿಧ್ಯಮಯ ಬೆಳೆಗಳನ್ನು ತಜ್ಞರ ಮಾರ್ಗದರ್ಶನದೊಂದಿಗೆ ವೈಜ್ಞಾನಿಕ ಆವಿಷ್ಕಾರಗಳ ಬಳಕೆಯೊಂದಿಗೆ ಬೆಳೆಯಲು ಮುಂದಾಗಬೇಕಿದೆ ಎಂದು ಹೇಳಿದರು. ಮುಖ್ಯವಾಗಿ ಅಡಿಕೆಗೆ ಆವರಿಸಿದ ಕೊಳೆ ರೋಗ ಮತ್ತು ಎಲೆಚುಕ್ಕೆ ರೋಗಗಳ ನಿವಾರಣೆಗಾಗಿ ಕೈಗೊಳ್ಳಬಹುದಾದಂತಹ ಸರಳ ಮಾರ್ಗೋಪಾಯಗಳನ್ನು ತಿಳಿಸಿದರು. ರೈತರು ತಮ್ಮ ಬೆಳೆಗಳಲ್ಲಿ ಕಾಲುವೆ ಮತ್ತು ಬಸಿಗಾಲುವೆಗಳನ್ನು ಸಮರ್ಪಕವಾಗಿ ನಿರ್ಮಿಸಬೇಕು, ವಾತಾವರಣಕ್ಕನುಗುಣವಾದ ಬೆಳೆಯತ್ತ ಗಮನ ಹರಿಸಬೇಕು, ನಮ್ಮ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಅಡಿಕೆಯೊಂದಿಗೆ ಬೆಳೆಯಬಹುದಾದ ಉಪ ಬೆಳೆಗಳ ಕುರಿತು ಅಗತ್ಯ ಮಾಹಿತಿಯನ್ನು ಆಸಕ್ತರಿಗೆ ನೀಡಲಾಗುವುದು ಎಂದು ಹೇಳಿದರು. ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಅರ್ಜುನ್ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಮಲೆನಾಡಿನ ಅಡಿಕೆ ಮರಗಳಿಗೆ ಶಿಲೀಂಧ್ರದಿಂದ ಮೂರು ರೀತಿಯ ಎಲೆಚುಕ್ಕೆ ರೋಗ ಆವರಿಸುತ್ತಿದೆ. ಗುಣಮಟ್ಟದ ಸುಣ್ಣ ಮತ್ತು ಮೈಲು ತುತ್ತಗಳಿಂದ ತಯಾರಿಸಿರುವ ಬೋರ್ಡೋ ದ್ರಾವಣವನ್ನು ಸೂಕ್ತ ಕ್ರಮದಲ್ಲಿ ಸಿಂಪಡಿಸಬೇಕು. ಅಡಿಕೆಗೆ ಮಾರಕವಾಗಿರುವ ಬೇರುಹುಳು ಮತ್ತು ಕೊಳೆ ರೋಗದ ಹತೋಟಿಗೆ ಪ್ರತಿ ವರ್ಷವೂ ತಮ್ಮ ಜಮೀನಿನ ಮಣ್ಣು ಪರೀಕ್ಷೆಯನ್ನ ತಜ್ಞರ ಮೂಲಕ ಮಾಡಿಸಬೇಕು ಎಂದು ಹೇಳಿದರು. ಕೃಷಿ ವಿಜ್ಞಾನ ಕೇಂದ್ರದ ಮಂಜುನಾಥ್, ಪ್ರಮುಖರಾದ ಗುರುಮೂರ್ತಿ ಹೆಗಡೆ ಹಾಗೂ ರಮೇಶ್ ರಾವ್ ಉಪಸ್ಥಿತರಿದ್ದರು. ಇದುವರೆಗೆ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಹಾಗೂ ಯಲ್ಲಾಪುರದಲ್ಲಿ ನಿನ್ನೆ ಆಯೋಜಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದ ವರದಿಯನ್ನು ಕೇಳಿದಿರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಕಿತ್ತಣ್ಣ, ಯಾವೆಲ್ಲ ಗಿಡಗಳನ್ನ ನೆಟ್ರಿ? ರೂಪಕ, ಬಹಳ ಜೋರಾಗಿ ನಡೀತಾ ಇತ್ತಲ್ಲ ನಿಮ್ದು. ಅದು ವಿಶ್ವ ಪರಿಸರ ದಿನ ಇತ್ತಲ್ಲ, ಜೂನ್ 5ರಂದು. ಆವತ್ತು ನಾವೆಲ್ಲ ಸೇರಿ ಗಿಡ ನೆಡುವ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂದ್ಕೊಂಡು ಮಾಡಿದ್ವಿ. ಆದ್ರೆ ಏನಾಗುತ್ತೆ, ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಸಮಯ ಸಿಗುವುದಿಲ್ಲ. ರವಿವಾರ ಅಂತೂ ಎಲ್ಲರೂ ಫ್ರೀ ಇರ್ತಾರೆ, ಸೊ ಆ ಕಾರ್ಯಕ್ರಮವನ್ನ ರವಿವಾರ ಇಟ್ಕೊಂಡ್ವಿ. ಒಳ್ಳೆ ಕೆಲಸ ಮಾಡಿದ ಕಿಟ್ಟಣ್ಣ. ಯಾಕಂದ್ರೆ ವಿಶ್ವ ಪರಿಸರ ದಿನ ಅನ್ನೋದು ಒಂದು ದಿವಸಕ್ಕೆ ಸೀಮಿತ ಆಗಬೇಕಾಗಿಲ್ಲ, ವರ್ಷ ಪೂರ್ತಿ ಪರಿಸರ ದಿನವನ್ನು ಆಚರಣೆ ಮಾಡಬಹುದು ಅಲ್ವಾ? ಹಾಗೆ ಗಿಡ ನೆಡುವ ಕೆಲಸವೂ ಕೂಡ ಒಂದು ದಿವಸ ಸಾಂಕೇತಿಕವಾಗಿ ನೆಡಬಹುದು, ಫೋಟೋ ತೆಗಿಬಹುದು. ಆದ್ರೆ ಮಳೆಗಾಲದಲ್ಲಂತೂ ಯಾವಾಗ ಬೇಕಿದ್ರೂ ನೆಟ್ಟು ತೊಂದರೆ ಇಲ್ಲ, ಸ್ಪೆಷಲ್ ಆಗಿ ನೀರು ಹಾಕ್ಬೇಕಂತೂ ಇಲ್ಲ, ಮಳೆ ಬೀಳ್ತಾ ಇರುತ್ತಲ್ಲ ಹಾಗೆ ಬೆಳೆಯುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೆಳಿಲಿಕ್ಕೆ ಒಂದಿದ್ದು ಅವಕಾಶ ಕೊಡಬೇಕು ಸಿಗುತ್ತದೆ. ಅಂದ್ರೆ ಸಮಯ ಸಿಕ್ಕಾಗೆಲ್ಲ ನಾವು ಈ ಪರಿಸರ ಸಂರಕ್ಷಣೆ ಮಾಡುವ ಒಂದು ಮನಸ್ಥಿತಿಯಲ್ಲಿ ಈ ಗಿಡ ನೆಡುವ ಕೆಲಸವನ್ನ ಸಮಯ ಸಿಕ್ಕಾಗ ಮಾಡ್ತಾನೆ ಹೋಗ್ಬೇಕು. ಒಬ್ರು ಹೇಳ್ತಾ ಇದ್ರು, ಜನ ಮತ್ತು ದನ ಇವುಗಳಿಂದ ರಕ್ಷಣೆ ಕೊಟ್ರೆ ಗಿಡ ಬೆಳೀತದೆ ಅಂತ ಅಲ್ವಾ? ಕಾರವಾರದಲ್ಲಿ ಇದ್ದು ಅನಿವಾರ್ಯ. ಇದು ದನಗಳಂತೂ ಕೇಳುದೇ ಬೇಡ, ಇಡೀ ರಸ್ತೆಯಲ್ಲೂ ದನಗಳೇ ಇರ್ತದೆ, ಬೀದಿ ಬೀದಿಗಳದೆಲ್ಲ ದನ, ಆಮೇಲೆ ಈ ನಾಯಿಗಳು ಇದೆಲ್ಲ ಸರ್ವೇ ಸಾಮಾನ್ಯ. ಹೌದು, ಅಂದ್ರೆ ಗಿಡವನ್ನ ನೆಡುವುದು ಎಷ್ಟು ಮುಖ್ಯವೋ ಅದರ ಸಂರಕ್ಷಣೆ ಮಾಡುದು ಕೂಡ ಅಷ್ಟೇ ಮುಖ್ಯ. ಹೌದೌದು, ನಾವ್ ಒಂದ್ ಕಡೆ ಕೇಳಿದ್ವಿ ಶಾಮಣ್ಣ, ಹೀಗೆ ಒಂದದು ಜೋಕು, ಒಬ್ರು ಬಂದು ಪರಿಸರ ಇದ್ರಕ್ಕೆ ಗಿಡ ನೆಟ್ಟು ಹೋದ್ರಂತೆ, ಆಮೇಲೆ ಆ ಕುರಿ ಬಂದ್ಕೊಂಡು ಅದ ಗಿಡ ತಿನ್ಕೊಂಡು ಹೋಯ್ತಂತೆ. ರಾಜಕಾರಣಿಗಳು ಆ ಕುರಿಯನ್ನು ಕೊಂದು ಅವರು ಮಟನ್ ತಿಂದ್ಬಿಟ್ಬಿಟ್ರು, ಅಷ್ಟರೊಳಗೆ ಹೊಸ ಮುಗಿದೋಯ್ತು. ನಾವು ನೆಟ್ಟದ್ದನ್ನ ಅದನ್ನ ಬೆಳೀತಾವರೆಗೂ ನಾವು ಅದನ್ನ ಸಂರಕ್ಷಿಸಬೇಕು, ಪೋಷಿಸಬೇಕು. ಆದ್ರೆ ಅದರಲ್ಲಿ ಜಾಣತನ ಏನು ಗೊತ್ತಾ, ಈ ಗಿಡವನ್ನ ನೆಡುವುದು ಯಾರೋ ಬಂದು ನೆಡುವುದರ ಬದಲಿಗೆ ಒಬ್ಬೊಬ್ಬರಿಗೆ ಒಂದು ಜವಾಬ್ದಾರಿ ಕೊಡಬೇಕು ಅಂತ. ಈಗ ಶಾಲೆಯ ಮೈದಾನದ ಸುತ್ತಮುತ್ತ ಇರಬಹುದು ಅಥವಾ ಪಕ್ಕದಲ್ಲಿರುವಂತಹ ಒಂದು ರಸ್ತೆ ಬದಿ ಇರಬಹುದು, ಅಲ್ಲಿ ಒಂದು ಗಿಡವನ್ನು ನೆಟ್ಟಾಗ ಯಾರೋ ಒಬ್ಬರ ಗಣ್ಯ ವ್ಯಕ್ತಿಗಳಾಗಬಹುದು ಅಥವಾ ಶಾಲೆ ಮಕ್ಕಳೇ ಆಗಬಹುದು, ಒಬ್ಬೊಬ್ಬರ ಹೆಸರಲ್ಲಿ ಒಂದೊಂದು ಗಿಡವನ್ನ ನೆಟ್ಟರೆ ಆ ಗಿಡವನ್ನ ಪೋಷಿಸುವಂತಹದ್ದು ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕೂಡ ಆ ವಿದ್ಯಾರ್ಥಿಗೆ ಇರ್ತದೆ ಅಲ್ವಾ. ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಆದ ನಂತರವೂ ಕೂಡ ಆ ವಿದ್ಯಾರ್ಥಿ ಅಲ್ಲಿ ಹೋಗಿ ನೋಡ್ತಾನೆ ನನ್ನ ಗಿಡ ಹೇಗೆ ಬರ್ತಾ ಇದೆ ಅಂತ. ಹಾಗೆ ಆಯ್ತು ಶಾಮಣ್ಣ, ಈಗ ನಾವು ಚಿಕ್ಕವರಿದ್ದಾವಾಗ ಕನ್ನಡ ಶಾಲೆಯಲ್ಲಿ ನಮ್ಮ ಹತ್ರ ಒಂದೊಂದು ಗಿಡಗಳು ಅಂದ್ರೆ ಮನೆಯಿಂದನೇ ನಾವು ತಗೊಂಡೋಗೋದು ಗಿಡ, ಯಾವುದೇ ಹಣ್ಣಿನ ಗಿಡ ತಗೊಂಡೋಗ್ಬಹುದು, ಮತ್ತೆ ಅಲ್ಲಿ ನಾವೇ ನೆಡೋದು. ಹಾಗೆ ನೆಟ್ಟು ಎಲ್ಲ ಆಗಿತ್ತು ಅದು ಕಾರ್ಯಕ್ರಮ. ಆಮೇಲೆ ನಾವು ಎರಡ್ ಮೂರು ವರ್ಷಗಳ ನಂತರ ನಾವು ಮತ್ತೆ ಅಲ್ಲಿ ಆ ರಸ್ತೆಯಿಂದ ಹೋಗ್ಬೇಕಿದ್ರೆ ಬಸ್ ಅಲ್ಲಿ ಅಥವಾ ಎಲ್ಲಿ ಹೋಗ್ಬೇಕಿದ್ರೆ ನಾವು ನೋಡ್ತಿದ್ವಿ ನಮ್ ಗಿಡ ಆಗಿದ್ಯಾ, ಹಣ್ ಬಿಟ್ಟಿದ್ಯಾ ಅಥವಾ ಹೀಗೆ ನೋಡ್ತಿದ್ವಿ. ನಾವು ನೆಟ್ಟ ಗಿಡ ಎಷ್ಟು ದೊಡ್ಡದಾಗಿದೆ ಹಾಗೆ. ಆಮೇಲೆ ಗಿಡವನ್ನ ನೆಟ್ಟು ಬೆಳೆಸುವುದು ಎಷ್ಟು ಮುಖ್ಯವೋ ಇರುವಂತಹ ಗಿಡವನ್ನ ಉಳಿಸುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಶೇಕಡ 80% ಕಾಡಿದೆ ಕಾಡಿದೆ ಅಂತ ಹೇಳ್ತಾ ಬಂದಿದ್ದೀವಿ, ಆದ್ರೆ ಕಾಡು ಅಲ್ಲಲ್ಲಿ ಬೋಳಿ ತಲೆಯಾಗೆ ಅಲ್ವಾ, ಕಾಡನ್ನೇ ಕಡ್ದು ಬಿಟ್ಟಿದ್ದಾರೆ, ಆ ಕಾಡು ಹೋಗಿ ಕಾಂಕ್ರೀಟ್ ಕಾಡು ತಲೆ ನಿಂತಿದೆ. ಹಾಗೆ ಇರುವಂತಹ ಕಾಡು ಮರಗಳನ್ನ ಉಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾವು ಎಚ್ಚರ ವಹಿಸಬೇಕು ಅಂತ. ಹೌದು, ಅಂದ್ರೆ ಸಾರ್ವಜನಿಕ ಒಂದು ಜವಾಬ್ದಾರಿಯೂ ಕೂಡ ಇದೆ, ಬರೀ ಅರಣ್ಯ ಇಲಾಖೆಯವರು ಮಾಡ್ತಾರೆ ಅಥವಾ ಪೊಲೀಸ್ನವರು ಮಾಡ್ತಾರೆ ಅಂತ ಹೇಳುವಂತದ್ದಲ್ಲ ಊರಿನವರು. ಅದಕ್ಕೊಂದು ಸಾಮಾನ್ಯವಾಗಿ ಈ ಕಾಡನ್ನ ಉಳಿಸಲಿಕ್ಕೆ ಅಂತೇಳಿ ಒಂದು ಸಂರಕ್ಷಣಾ ಸಮಿತಿ ಅಂತೆಲ್ಲ ಮಾಡ್ತಾರೆ, ಅಲ್ಲಿಯೂ ಕೂಡ ಒಂದಷ್ಟು ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ತಾರೆ. ಯಾರಾದ್ರೂ ಆ ಮರ ಕಡಿದು ಕಂಡ್ರೆ ಇನ್ನೊಬ್ರು ಅದಕ್ಕೆ ದೂರು ಕೊಡಬಹುದು, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಹುದು ಅಂತ. ಮುಂಚೆ ಎಲ್ಲ ಶಾಮಣ್ಣ ಸ್ಕೂಲಲ್ಲಿ ನಮ್ಗೊಂದು ಪಟ್ಟಿ ಕೊಡ್ತಿದ್ರಲ್ಲ, ಇವತ್ತು ನೀನು ಮಾಡಿದ ಒಳ್ಳೆಯ ಕೆಲಸ ಅದ್ರಲ್ಲಿ ನಾವು ಬರಿತಿದ್ವಿ, ಇವತ್ತು ನಾನು ಅಮ್ಮನಿಗೆ ಸಹಾಯ ಮಾಡಿದೆ, ಇವತ್ತು ನಾನು ಒಂದು ಗಿಡ ನೆಟ್ಟೆ, ಈ ರೀತಿ ನಾವು ಬರಿತಾ ಇದ್ವಲ್ಲ. ಹಾಗೆ ಅಂದ್ರೆ ಒಳ್ಳೆಯ ಕೆಲಸ ದಿನ ದಿನ ಒಳ್ಳೆಯ ಕೆಲಸವನ್ನ ನಾವು ಮಾಡ್ತಾ ಇದ್ರೆ ಅದೇ ನಮ್ಗೆ ರೂಢಿ ಆಗತ್ತಲ್ಲ ಶಾಮಣ್ಣ. ಹೇಳುವಾಗ ಒಬ್ಬ ಬರೆದಿದ್ದಂತೆ ರಸ್ತೆ ಬದಿ ಒಬ್ಳು ಅಜ್ಜಿ ನಿಂತಿದ್ರು, ಅಜ್ಜಿ ಯಾವ ಕಡೆ ಅಂತ ಕೇಳಿದ, ಅವರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಒಬ್ಬ ಹುಡುಗ ಒತ್ತಾಯ ಮಾಡಿ ಅಜ್ಜಿಯನ್ನ ರಸ್ತೆಯನ್ನ ದಾಟಿಸ್ತಾನೆ ಆ ಕಡೆಗೆ, ಆಯ್ತಾ. ಆ ಕಡೆ ಹೋದ್ಮೇಲೆ ನನಗೆ ಅಲ್ಲಿ ಅಲ್ಲಪ್ಪ, ನನಗೆ ಈ ಕಡೆ ಹೋಗ್ಬೇಕಾಗಿರೋದು ಅಂತ ಹೇಳಿದಂತೆ, ಅದಕ್ಕೆ ವಾಪಸ್ ತಂದು ಬಿಟ್ಟ. ಈ ಪುಸ್ತಕದಲ್ಲಿ ಬರೆದ ಅಜ್ಜಿಯನ್ನ ರಸ್ತೆಯನ್ನ ಈ ಕಡೆಯಿಂದ ಆ ಕಡೆಗೆ ದಾಟಿಸಿದ ನಾನು ಅಂತ ಒಳ್ಳೆ ಕೆಲಸ ಮಾಡಿದ್ದಲ್ಲ, ಪುಸ್ತಕದಲ್ಲಿ ಬರೀಬೇಕಲ್ಲ. ಮಾಡಿದ್ದು ಒಂದು, ಬರೆದಿದ್ದು ಇನ್ನೊಂದು, ಹಾಗೆ ಆಗ್ಬಾರ್ದು. ಪುಸ್ತಕದಲ್ಲಿ ಬರೆಯುವ ಸಲುವಾಗಿ ಮಾಡುವುದು, ಹೌದು, ಮಾಡುವಂತ ಕೆಲಸ. ನಾವು ದಿನನಿತ್ಯದ ಜೀವನದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಶಾಮಣ್ಣ ಎಷ್ಟೊಂದು ನಾವು ಒಳ್ಳೆ ಕೆಲಸಗಳನ್ನ ಮಾಡಬಹುದು ಶಾಮಣ್ಣ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನಾಗ್ಬೇಕಂದ್ರೆ, ಈ ಅಕಸ್ಮಾತ್ ಈ ನಮ್ಮ ಮನೆ ಮೇಲೆ ಗಿಡ ಬಂದಿದೆ, ಅಲ್ಲಿ ಅದರಿಂದ ಕಾಯಿ ಬಿದ್ದರೆ ಮನೆ ಹಂಚೆಲ್ಲ ಹೊಡಿತದೆ ಅನ್ನೋ ಕಾರಣಕ್ಕೆ ಕೆಲವೊಂದು ಜನ ಗಿಡ ಕಡಿತಾರೆ ಕೆಲವೊಂದು ವಿಷಯದಿಂದ, ಈಗ ರಸ್ತೆ ಅಗಲ ಮಾಡೋ ಟೈಮಿಗೆ. ಆದ್ರೇನು ನಮ್ಮ ತಲೆಯಲ್ಲಿ ಏನಿರ್ಬೇಕಂದ್ರೆ, ಒಂದು ಗಿಡ ಕಡಿದ ನಂತರ ಅದಕ್ಕೆ ಬದಲಾಗಿ ಬೇರೆ ಒಂದು ಗಿಡವನ್ನ ನಾವು ನೆಡಬೇಕು. ಅಂದ್ರೆ ಸಾಮಾನ್ಯವಾಗಿ ಹೇಳುವಂತಹದ್ದು, ಒಂದು ಮರ ಕಡಿದ್ರೆ ಒಂದು 10 ಗಿಡ ಆದ್ರೂ ನೆಡಿ ಅಂತ, 10ರಲ್ಲಿ ಒಂದಾದ್ರೂ ಉಳಿಲಿ ಅಂತ. ಅದಿರ್ಲಿ, ಈಗ ಗಿಡ ನೆಡುವುದರ ಜೊತೆ ಜೊತೆಗೆ ಏನು ರಕ್ತದಾನದ ಶಿಬಿರ ಅಂತ ಏನೆಲ್ಲ ನಡೀತದೆ ಇದೆ ಅಂತಲ್ಲ. ನಾಡಿದ್ದು 14ನೇ ತಾರೀಕಿಗೆ ಏನೋ ರಕ್ತದಾನ ಶಿಬಿರ ಅಂತೆಲ್ಲ ನಡೀತಾರಂತೆ. ಈಗ ಇತ್ತೀಚಿನ ದಿವಸಗಳಲ್ಲಂತೂ ಈ ರಸ್ತೆ ಅಪಘಾತಗಳು ಅಂತ ಆಗ್ಬಹುದು ಅಥವಾ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಾಗಬಹುದು, ರಕ್ತದ ಬೇಡಿಕೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ವಿಷಯ ಏನಂತ ಅಂದ್ರೆ, ರಕ್ತವನ್ನ ಯಾವುದೇ ಕಾರ್ಖಾನೆಯಲ್ಲಿ ಅಥವಾ ಏನು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಆಗದೇ ಇರುವಂತಹ ಒಂದು ವಸ್ತು ಅದು. ನಾವು ಅಂಗಡಿಗೆ ಹೋಗಿ 1 ಲೀಟರ್ ರಕ್ತ ಕೊಡಪ್ಪ ಅಂತ ಹೇಳಲಿಕ್ಕೆ ಆಗುದಿಲ್ಲ, ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಯಾರಾದ್ರೂ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಮತ್ತೊಬ್ರು ರಕ್ತ ಕೊಟ್ಟರೆ ಅವರಿಗೆ ಸಹಾಯ ಆಗೋದು. ಈಗ ರೂಪಕ, ಈ ರಕ್ತವನ್ನ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ರಕ್ತದ ಉತ್ಪಾದನೆ ನಿರಂತರವಾಗಿ ಆಗ್ತಾ ಇರ್ತದೆ. 24 ಗಂಟೆಯಲ್ಲಿ ಪುನಃ ಉತ್ಪತ್ತಿ ಆಗ್ತದೆ. ಒಂದು ಸಾರಿ ರಕ್ತವನ್ನು ಕೊಡಬೇಕಿದ್ರೆ ಒಬ್ಬ ವ್ಯಕ್ತಿಯಿಂದ, ಆರೋಗ್ಯವಂತ ವ್ಯಕ್ತಿಯಿಂದ 350 ರಿಂದ 450 ಮಿಲಿಲೀಟರ್ನ ಒಳಗಡೆ ರಕ್ತ ಕೊಡುವಂತಹದ್ದು. ಈ ರಕ್ತವನ್ನ ಮರುಪೂರೈಕೆ ದೇಹದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಗರಿಷ್ಠ ಅಂದ್ರೆ ಒಂದು 15 ದಿವಸ ಸಾಕು, 2 ವಾರದಲ್ಲಿ ಅದು ಮತ್ತೆ ಮರುಪೂರಣ ಆಗ್ತದೆ ಅಂತ. ಹಾಗಾಗಿ ಒಂದ್ಸಾರಿ ಕೊಟ್ಟ ತಕ್ಷಣ ಅದು ನಷ್ಟ ಆಯ್ತು ಅಂತ ತಿಳ್ಕೊಳ್ಬೇಕಾಗಿಲ್ಲ ಅಂತ, ಮತ್ತೆ ಉತ್ಪಾದನೆ ಆಗ್ತಾ ಇರ್ತದೆ ದೇಹದಲ್ಲಿ. ನಾವು ಅದಕ್ಕೊಂದು ವಿಶೇಷವಾದಂತಹ ಏನು ಆಹಾರ ಏನು ತಗೊಳ್ಬೇಕಾಗಿಲ್ಲ, ಮಾಮೂಲಿ ಏನ್ ಮಾಡ್ತೀವೋ ಅದು ಕೆಲಸವನ್ನ ಮಾಡ್ತಾ ಹೋಗಬಹುದು. ನಾವು ತಿಂದ ಆಹಾರದಲ್ಲಿ ರಕ್ತ ಉತ್ಪತ್ತಿ ಆಗ್ತಾ ಇರುತ್ತೆ. ಅಲ್ಲ, ಸ್ವಲ್ಪ ಜನ ಶಮಣ ಹಾಗೆ ತಿಳ್ಕೊತಾರೆ, ಈಗ ನಾನು ಒಂದು ಬಾಟಲ್ ರಕ್ತ ಕೊಟ್ಬಿಟ್ರೆ ಅಷ್ಟು ರಕ್ತ ನನ್ನ ದೇಹದಲ್ಲಿ, ಆಮೇಲೆ ನನಗೆ ವೀಕ್ನೆಸ್ ಬರುತ್ತೆ, ಅದೆಲ್ಲ ತಿಳ್ಕೊತಾರೆ. ಅಲ್ಲ, ಆದಷ್ಟು ರಕ್ತ ದಾನ ಮಾಡಿದಷ್ಟು ನಮ್ಗೆ ಒಳ್ಳೇದು, ಹೊಸ ರಕ್ತ ಉತ್ಪತ್ತಿ ಆಗುತ್ತಲ್ಲ, ಹೊಸದು ಅಂತ ಹೇಳಿದ್ಮೇಲೆ ಖುಷಿ ಅಲ್ವಾ, ಹೊಸ ರಕ್ತ ಅಂದ್ರೂ ಖುಷಿನೇ, ಹೊಸದಾಗಿ ಉತ್ಪತ್ತಿ ಆಗತ್ತೆ ಅಂತ. ಆಮೇಲೆ ರಕ್ತವನ್ನ ನೇರವಾಗಿ ಇನ್ನೊಬ್ಬ ವ್ಯಕ್ತಿಗೆ ಕೊಡುವಂತದ್ದಲ್ಲ ಅಂತೆ ಇತ್ತೀಚಿನ ಬೆಳವಣಿಗೆ. ಅಂದ್ರೆ ರಕ್ತದಲ್ಲಿ 3 ಭಾಗಗಳನ್ನ ಮಾಡ್ಕೊಳ್ತಾರೆ ಅವರು, ಕೆಂಪು ರಕ್ತಗಳು ಬೇರೆ, ಪ್ಲಾಟಿಲೆಟ್ಸ್ ಅನ್ನುವಂತಹದ್ದು ಬೇರೆ, ಪ್ಲಾಸ್ಮಾ ಅನ್ನುವಂತಹದ್ದು ಬೇರೆ. ಇವುಗಳನ್ನ ಪ್ರತ್ಯೇಕ ಮಾಡಿ ಒಬ್ಬ ಕೊಟ್ಟಂತಹ ರಕ್ತವನ್ನ 3 ವ್ಯಕ್ತಿಗಳಿಗೆ, ಆರೋಗ್ಯ ಅಂದ್ರೆ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಪೂರೈಸಬಹುದು ಅಂತ. ಮತ್ತೆ ಶ್ಯಾಮಣ್ಣ, ಈಗ ನಾವು ರಕ್ತ ಕೊಡಬೇಕಾಗಿದ್ರೆ ನಾವು ಆರೋಗ್ಯವಾಗಿರ್ಬೇಕು, ಹೌದಾ? ಈಗ ನಾವು ಅಲ್ಲಿ ಕೊಡ್ಲಿಕ್ಕೆ ಹೋದಾವಾಗ ಎಲ್ಲಾ ಪರೀಕ್ಷೆ ಮಾಡಿಬಿಟ್ಟು ನಮ್ಗೆ ಹಾ ಓಕೆ ನೀವು ರಕ್ತ ಕೊಡ್ಲಿಕ್ಕೆ ಅಡ್ಡಿಲ್ಲ ಅಂದ್ರು ಅಂದ್ರೆ ನಮ್ಗೆ ಎಷ್ಟು ಖುಷಿ ಅಲ್ವಾ, ಯಾಕಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ, ಆರೋಗ್ಯದ ಬಗ್ಗೆಯೂ ನಮ್ಗೆ ಗೊತ್ತಾಗುತ್ತೆ, ಆರೋಗ್ಯವಾಗಿದ್ದೀವಿ ಅನ್ಕೊಳ್ಬಹುದು ಅಲ್ವಾ. ಅದ್ರ ಜೊತೆಗೆ ಇನ್ನೊಬ್ಬರ ಜೀವನ ಉಳಿಸಿದಾಗ ಆ ಒಂದು ಖುಷಿನೂ ಆಗ್ತದೆ. ರಕ್ತದಾನ ಎನ್ನುವಂತದ್ದು ಜೀವದಾನ ಅಂತ, ಇನ್ನೊಬ್ಬರಿಗೆ ಜೀವವನ್ನು ಕೊಡುವಂತಹದ್ದು. ಜೊತೆಗೆ ಈಗ ರೂಪಕ ಹೇಳಿದ್ಲಲ್ಲ, ರಕ್ತ ಕೊಡುವುದಕ್ಕೆ ಮೊದಲು ನಮ್ಮ ಪರೀಕ್ಷೆಯನ್ನು ಮಾಡ್ತಾರೆ, ಬೇರೆ ಬೇರೆ ಪರೀಕ್ಷೆಗಳಿರ್ತವೆ. ಇದರಲ್ಲಿ ನಿಮಗೆ ಏನು ಕಾಯಿಲೆ ಇದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಎಷ್ಟೋ ಜನರಿಗೆ ಅವರವರಿಗೆ ಏನ್ ಸಮಸ್ಯೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಅಲ್ವಾ, ಬಿಪಿ ಇದೆಯೋ, ಶುಗರ್ ಇದೆಯೋ, ಮತ್ತೊಂದಿದೆಯೋ ಏನು ಅಂತ ಗೊತ್ತಿರೋದಿಲ್ಲ. ಹೀಗೆ ಪರೀಕ್ಷೆ ಮಾಡಿದಾಗ ಅದು ಉಚಿತವಾಗಿ ಪರೀಕ್ಷೆ ಮಾಡ್ತಾರೆ, ಆವಾಗ ಗೊತ್ತಾಗ್ತದೆ ನಿಮಗೆ ಸಮಸ್ಯೆ ಏನಾದ್ರೂ ಇದ್ರೆ, ಅದಕ್ಕೆ ಸರಿಯಾದಂತಹ ಟ್ರೀಟ್ಮೆಂಟ್ ತಗೊಂಡ್ರೆ ಆಯ್ತು. ಮತ್ತೆ ಶಾಮಣ್ಣ, ಈ ರಕ್ತದಾನದ ಬಗ್ಗೆ ಈ ಆಪ್ ಎಲ್ಲ ಬಂದಿದೆ ಅಂತ ಶಾಮಣ್ಣ, ಈ ರಕ್ತಕೋಶ, ಈ ರಕ್ತಕೋಶ ಅಂತ ನಾವು ಎಲ್ಲವನ್ನೂ ಕೂಡ ನಾವು ಏನು ಆಪ್ನ ಮೂಲಕ ಎಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ರಕ್ತದ ಬ್ಲಡ್ ಬ್ಯಾಂಕ್ ಎನ್ನುವಂತಹದ್ದು ರಕ್ತದ ಕೇಂದ್ರ ಇದೆ, ಅಲ್ಲಿ ಏನೇನು ರಕ್ತಗಳು ಲಭ್ಯ ಇದೆ ಅಂದ್ರೆ ಯಾವ ಕ್ಯಾಟಗರಿ ಅಂದ್ರೆ ನಾವು ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಲ್ಲ, ಒ ಪಾಸಿಟಿವ್, ಎ ಬಿ ಎ, ಹೀಗೆ ಗುಂಪು ಮಾಡ್ತಾರಲ್ಲ, ಯಾವ ಗುಂಪಿನ ರಕ್ತ ಅಲ್ಲಿ ಲಭ್ಯ ಇದೆ ಅಥವಾ ಕೊಡುವುದಿದ್ರೆ ಹೇಗೆ, ಎಲ್ಲ ಮಾಹಿತಿಯೂ ಕೂಡ ಈ ಆಪ್ ನಲ್ಲಿ ಸಿಗ್ತದಂತೆ, ಈ ರಕ್ತಕೋಶದಲ್ಲಿ. ಅಂದ್ರೆ ಒಂದು ಊರಿನಲ್ಲಿ ಯಾರು ರಕ್ತ ಕೊಡುವರಿದ್ದ ಅಂತ ಹುಡುಕಬೇಕಾಗಿಲ್ಲ, ನೇರವಾಗಿ ರಕ್ತ ಬ್ಯಾಂಕ್ ಅದಿರ್ತದಲ್ಲ ಅಲ್ಲಿ ಹೋಗಿ ನಮ್ಮ ಬೇಡಿಕೆಯನ್ನು ಇಡಬಹುದು ಅಂತ, ರಕ್ತ ಪಡ್ಕೊಳ್ಳೋದಕ್ಕೆ ಅವಕಾಶ ಉಂಟು. ಅಂದ್ರೆ ಆಪ್ ಮೂಲಕ ನಮಗೆ ಗೊತ್ತಾಗ್ತದೆ ಇಲ್ಲಿ ಈ ಬ್ಲಡ್ ಗ್ರೂಪಿನ ರಕ್ತ ಇದೆ ಅಂತ, ನಾವು ಡೈರೆಕ್ಟ್ ಆಗಿ ಅಲ್ಲಿಗೆ ಫೋನ್ ಮಾಡಬಹುದು. ಎಷ್ಟು ಸಮಯ ಉಳಿತಾಯ ಆಯ್ತಲ್ಲ ನೋಡಿ. ಹಾಗೇನೇ ಕೆಲವೊಂದ್ ಜನ ಈ ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ, ರಕ್ತದ ನಮ್ ಫ್ರೆಂಡ್ಸ್ ಒಬ್ರು ಮಾಡಿದ್ದಾರೆ, ಅವರು ಅದರಲ್ಲಿ ಯಾರ್ದಾದ್ರು ಗ್ರೂಪ್ ರಕ್ತದಾನ ಬೇಕಿದ್ರೆ ಅಂತವ್ರ ಹೆಸರನ್ನು ಕೊಟ್ಟಿರ್ತಾರೆ, ಅಕಸ್ಮಾತ್ ಯಾರಿಗಾದ್ರೂ ಬೇಕಾದ್ರೆ ಅದನ್ನು ವಾಟ್ಸ್ಆಪ್ ನಲ್ಲಿ ಹಾಕ್ತಾರೆ, ಹೋಗಿ ಅವರು ಅಲ್ಲಿ ರಕ್ತದಾನ ಮಾಡ್ತಾರೆ. ಇತ್ತೀಚಿನ ದಿವಸಗಳಲ್ಲಿ ಮಾಹಿತಿಯ ಹಂಚುವಿಕೆ ಬಹಳ ಸುಲಭ ಇವಾಗ. ಆಮೇಲೆ ಇದಕ್ಕೂ ಒಂದು ಹಿನ್ನೆಲೆ ಇದೆ. ಈಗ June 14 ವಿಶ್ವ ರಕ್ತದಾನಿಗಳ ದಿನ ಅಂತ ಯಾಕೆ ಆಚರಣೆ ಮಾಡಬೇಕು ಅಂದ್ರೆ, ಮೊದಲ ಬಾರಿಗೆ ರಕ್ತದ ವಿಂಗಡಣೆ ಅಂದ್ರೆ ಈ ಗುಂಪುಗಳ ವಿಂಗಡಣೆ ಮಾಡಿರುವಂತಹ ವಿಜ್ಞಾನಿ ಇದ್ದಾರಲ್ಲ, ಅವರ ಹುಟ್ಟಿದ ದಿನವನ್ನ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತಾರಂತೆ. ಹೌದಾ? ಅವ್ರ ಹೆಸರನ್ನ ಹೇಳಿದ್ರಲ್ಲ, ಅವ್ರ ಹೆಸರು ಶಮಣ್ಣ ಕಾರ್ಲ್ ಲ್ಯಾಂಡ್ಸ್ ನಿರಾರ್ ಅಂತ. ಅಂದ್ರೆ ಅವರ ಹುಟ್ಟಿದ ಹಬ್ಬವನ್ನ ಅಂದ್ರೆ ಹುಟ್ಟಿದ ದಿನವನ್ನ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ. ಶಮಣ, ಈ ವಿಷಯ ನನಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಈಗೆಲ್ಲ ಮಾಹಿತಿ ಅಂದ್ರೆ ಹಾಗೆಲ್ಲ ಕ್ಷಣಾರ್ಧದಲ್ಲಿ ಹುಡುಕಿ ಹೇಳಬಹುದು. ಆಮೇಲೆ ಕಿಟ್ಟಣ್ಣ, ಈಗ ಇನ್ನೇನು June 21 ಬರ್ತಾ ಇದೆ, ಏನು ಹೇಳು? ಶಮಣ, ನೆನ್ಪು ಬಂತು, ಏನು? ಯೋಗ ದಿನ. ಓ, ವಿಶ್ವ ಯೋಗ ದಿನ. ಯೋಗ ದಿನ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅಂದ್ರೆ 2014-15 ನಂತರ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ. ಸುಮಾರು ಪ್ರಪಂಚದ ಒಂದು 75-90 ದೇಶಗಳು ಇದರಲ್ಲಿ ಪಾಲ್ಗೊಳ್ತಾ ಇದೆ ಅಲ್ವಾ, ಬೇರೆ ಬೇರೆ ರೀತಿಯಲ್ಲಿ. ಈಗ ನಾವು ಪ್ರಪಂಚಕ್ಕೆ ಕೊಟ್ಟ ಕೊಡುಗೆ ಏನು ಅಂತ ಅಂದ್ರೆ ಈ ಯೋಗ ಎನ್ನುವಂತ. ಅದು ನಮ್ಗೆ ಹೆಮ್ಮೆ ವಿಷಯ. ನಮ್ಮ ದೇಶದಿಂದ ಈ ಯೋಗ ಇಡೀ ಪ್ರಪಂಚಕ್ಕೆ ಹರಡಿಕೊಂಡಿದೆ. ಹೌದು, ಯೋಗ ಅಂದ್ರೆ ಆಸನ ಅಷ್ಟೇ ಅಲ್ಲಂತಲ್ಲ ಶಾಮಣ್ಣ. ಹೌದು, ಈಗ ಪತಂಜಲಿ, ಈಗ ಯೋಗ ಮಹರ್ಷಿಗಳು ಅಂದ್ರೆ ಪತಂಜಲಿಯನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಂತಹದ್ದು. ಅವರು ಹೇಳಿರುವಂತ ಹಾಗೆ ಅಷ್ಟಾಂಗ ಯೋಗ ಅಂತ ಇದೆ, ಎಂಟು ಅಂಗಗಳನ್ನು ಸೇರಿಸಿಕೊಂಡು ಯೋಗ ಅಂತ ಮಾಡಿರುವಂತಹದ್ದು. ಅದರಲ್ಲಿ ಆಸನ ಎನ್ನುವಂತಹದ್ದು ಒಂದು ವಿಭಾಗ ಅಲ್ವಾ, ಯಮ ನಿಯಮ ಆಸನ ಅಂತ ಬರ್ತದೆ. ಅದ ನಂತರ ಧ್ಯಾನ ಪ್ರಾಣಾಯಾಮ ಬೇರೆ ಬೇರೆ ಎಲ್ಲ ಬರ್ತದೆ. ಅಂದ್ರೆ ನಮ್ಮ ಜೀವನ ಕ್ರಮ ಹೇಗಿರಬೇಕು ಎನ್ನುವಂತಹದ್ದನ್ನ ಹೇಳ್ತದೆ ಅಂತ. ಯೋಗಾಸನ ಅದರ ಒಂದು ಅಂಗ ಅಷ್ಟೇ. ಹಾಗಾಗಿ ಯೋಗಾಸನವೂ ಮಾಡಬೇಕು, ಪ್ರಾಣಾಯಾಮವೂ ಮಾಡಬೇಕು, ಧ್ಯಾನವೂ ಮಾಡಬೇಕು. ಇವೆಲ್ಲವನ್ನು ಮಾಡಿದ್ರೆ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿಯೂ ಕೂಡ ಒಂದು ಸುಸ್ಥಿರವಾಗಿರುವುದಕ್ಕೆ ಸಾಧ್ಯ ಆಗ್ತದೆ ಅಂತ. ಹೆದರಿಸುವುದಕ್ಕೆ ಅಂತ ಹೇಳುವುದಲ್ಲ ಕಿಟ್ಟಣ್ಣ, ಇತ್ತೀಚೆಗೆ ಪತ್ರಿಕೆಗಳಲ್ಲಿ ನೋಡಿದೆ ಪ್ರಾಯ ಆದವರು ಹೋಗುವುದು ಬೇರೆ, ಈ ಇತ್ತೀಚಿನ ವರ್ಷಗಳಲ್ಲೆಲ್ಲ ಸ್ವಲ್ಪ ನಡು ವಯಸ್ಸಿನವರೆಲ್ಲ ಹೋಗ್ತಾ ಇದಾರಲ್ಲ. ಅದರ ಪ್ರಮಾಣ ನೋಡಿದ್ರೆ ತುಂಬಾ ಆಘಾತಕಾರಿಯಾಗಿದೆ. ಯಾಕಂದ್ರೆ 35% ವ್ಯಕ್ತಿಗಳು ಬರೀ ಹಾರ್ಟ್ ಅಟ್ಯಾಕ್ ನಿಂದ ಹೋಗ್ತಾ ಇದಾರೆ. ಅವರಲ್ಲಿ ಜೀವನ ಶೈಲಿನೇ ಬದಲಾಗಿದೆ, ಆಹಾರ ಪದ್ಧತಿ ಮುಖ್ಯವಾಗಿ, ವ್ಯಾಯಾಮ ಇಲ್ಲ, ಒತ್ತಡದ ಜೀವನ. ಶಾಮಣ್ಣ ಹೇಳುವಾಗ ಅದೇ ವ್ಯಾಯಾಮ ಮೊದಲಿಲ್ಲ, ಏನಿದ್ರು ತಿನ್ನೋದು ತಿನ್ನೋದು ಬರೀ ತಿನ್ನೋದು. ಆದ್ರೆ ಆ ಬೊಜ್ಜನ್ನು ಇಳಿಸೋದಕ್ಕೆ ಏನಾದ್ರೂ ಮಾಡುವ ಅಂದ್ರೆ ಅದು ಮಾಡ್ತಾ ಇಲ್ಲ. ಅದೇ ಮೊನ್ನೆ ಒಂದು ಕೇಳ್ಪಟ್ಟೆ ಶಾಮಣ್ಣ, ಈ ಶಾಲಾ ಮಕ್ಕಳು ಶಾಲೆ ಬಿಟ್ಟ ತಕ್ಷಣ ಅವ್ರದೇ ಒಂದು ವೆಹಿಕಲ್ ಇರ್ತದಲ್ಲ ವಾಹನ, ಅದ್ರಲ್ಲಿ ಬಂದ್ ಕೂತ್ಕೊಳ್ತಾರೆ. ಅವರು ಬಂದ್ ಕೂತ್ಕೊಂಡು ಬ್ಯಾಗ್ ಬಿಚ್ತಾರಂತೆ, ಮತ್ತೆ ಚಿಪ್ಸ್ ಅದು ಇದು ತೆಕ್ಕೊಂಡು ತಿಂತಾ ಇರೋದು ಮನೆ ಬರೋರೆಗು. ಅವರೊಬ್ರು ಡ್ರೈವರ್ ಹೇಳ್ತಾ ಇದ್ರು, ಅಂದ್ರೆ ಈಗಿನ ಜನರೇಷನ್ ಈ ರೀತಿ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಂಡ್ರೆ ಮುಂದೇನು ಗತಿ ಅಂತ. ಜಂಕ್ ಫುಡ್ ನಿಂದಲೇ ಎಲ್ಲ ಆರೋಗ್ಯ ಕೆಡುವುದಲ್ವಾ? ಹೌದು, ಅದರಲ್ಲಿ ಏನ್ ಪೌಷ್ಟಿಕಾಂಶ ಇರುತ್ತೆ ಅಂತ ಅಲ್ಲ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಇರೋದು ಫಾಸ್ಟ್ ಫುಡ್ ಅಂತ, ಎಲ್ಲವೂ ಫಾಸ್ಟ್ ಫಾಸ್ಟ್, ಜೀವನ ಕೂಡ ಫಾಸ್ಟ್ ಆಗಿ ಮುಗಿಸೋದು. ಅದಕ್ಕೆ ಈ ಯೋಗಾಸನ ಆಗ್ಬಹುದು, ಈ ಪರಿಸರ ದಿನಾಚರಣೆ ಆಗ್ಬಹುದು, ಇದೆಲ್ಲವೂ ಕೂಡ ನಮ್ಮ ಜೀವನ ಪರಿಸರಕ್ಕೆ ಹತ್ತಿರವಾದಷ್ಟು ನಮ್ಮ ಜೀವನ ಚೆನ್ನಾಗಿರ್ತದೆ ಅಂತ. ಯಾವಾಗ ನಾವು ಪ್ರತ್ಯೇಕವಾಗಿ ಹೋಗ್ತೀವೋ ಆವಾಗ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ಎದುರಾಗ್ತವೆ. ಆಮೇಲೆ ಅದೆಷ್ಟೋ ಔಷಧಿಯಿಂದ ಗುಣವಾಗದಿರುವಂತಹ ಕಾಯಿಲೆಗಳು ಈ ಯೋಗದಿಂದ ಗುಣವಾಗ. ಒಂದೇ ಸಲ ಮಾಡಬೇಕು ಅಂದ್ರೆ ಆಗಲ್ಲ ಶಾಮಣ್ಣ, ಆದ್ರೆ ಸ್ವಲ್ಪ ಸೌಕಾಸಾಗಿ ಒಂದು 10 ನಿಮಿಷ 15 ನಿಮಿಷದಿಂದ 20 ನಿಮಿಷದಿಂದ ಶುರು ಮಾಡಿದ್ರೆ ಆಮೇಲೆ ಟಿವಿ ನೋಡೋದಕ್ಕೆ ಮತ್ತೆ ಏನೇನೋ ಮಾಡೋದಕ್ಕೆ ಎಲ್ಲ ಟೈಮ್ ವೇಸ್ಟ್ ಮಾಡ್ತೀವಿ. ಅದಕ್ಕಿಂತ ಒಂದು 10-15 ನಿಮಿಷ ಪ್ರತಿ ದಿವಸ ಆ ಯೋಗ ಸಲುವಾಗಿ ನಾವು ಕಾಯ್ದಿಟ್ಬಿಟ್ರೆ ನಾವು ಆರೋಗ್ಯವನ್ನು ಆದಷ್ಟು ಕಾಪಾಡಿಕೊಳ್ಬಹುದು. ಅಂದ್ರೆ ನಾವು ಊಟ ತಿಂಡಿ ಅಥವಾ ಒಂದಿದ್ದೆ ಇದನ್ನ ಬಿಡೋದಕ್ಕಿಲ್ಲ, ಪ್ರತಿ ದಿವಸ ಮಾಡ್ತಾ ಹೋದ್ರೆ ಹಾಗೆಯೇ ಇದನ್ನು ಕೂಡ ರೂಢಿಸಿಕೊಳ್ಳಬೇಕು. ಯಾವುದು ಕೂಡ ಹುಟ್ಟಿನಿಂದ ಬರುವುದಿಲ್ಲ, ಹುಟ್ಟಿದ ನಂತರ ನಾವು ರೂಢಿಸಿಕೊಳ್ಳುವಂತದ್ದಲ್ವಾ. ಹಾಗಾಗಿ ಈ ವ್ಯಾಯಾಮ ಪ್ರಾಣಾಯಾಮ ಇಂಥದ್ದನ್ನು ಕೂಡ ನಾವು ರೂಢಿಸಿಕೊಂಡ್ರೆ ಅದು ಒಂದು ಹೊರೆ ಅಂತ ಅನ್ಸೋದೇ ಇಲ್ಲ. ಯಾವಾಗ ಒಂದ್ ದಿವಸ ಮಾಡುವುದಿಲ್ವೋ ಅವಾಗ ಹೊರೆ ಅಂತ ಅನ್ಸ್ತದೆ, ಇವತ್ತು ಮಾಡ್ಲಿಲ್ಲ ಅಲ್ಲ ಅಂತ. ರೂಢಿಸಿಕೊಂಡ್ರೆ ಹಾಗೆ ರೂಢಿಸಿಕೊಳ್ಳೋದು ಅಂದ್ರೆ ಹಾಗೆ ಅಂತ. ನಾನು 6 ಗಂಟೆಗೆ ಎದ್ದು ಮಾಡ್ತೀನಿ ಅಂದ್ರೆ ಒಂದ್ ದಿವಸ 5 ಗಂಟೆಗೆ ಎದ್ದುಕೊಂಡು ಬಸ್ಸಿಗೆ ಟ್ರೈನಿಗೆ ಹೋಗ್ಬೇಕು, ಅವಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಏನ್ ಮಾಡ್ತೀರಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನೀವು ವಾರದಲ್ಲಿ ಕನಿಷ್ಠ ಒಂದು 5 ದಿವಸ 6 ದಿವಸ ಆದ್ರೂ ಮಾಡಿದ್ರು ಸಾಕಾಗ್ತದೆ. ಆಮೇಲೆ ರೂಪಕ, ಮೊದಲೆಲ್ಲ ನೀವು ಈ ಬಾವಿಯಿಂದ ನೀರು ಸೇರ್ತಿದ್ರಿ, ಆಮೇಲೆ ರುಬ್ಬುವ ಕಲ್ಲಿರ್ತಿತ್ತು, ರುಬ್ಬುವ ಕಲ್ಲಿತ್ತು, ಆಮೇಲೆ ಈ ಬಟ್ಟೆ ಒಗೆಯುದೆಲ್ಲ ಆಟೋಮ್ಯಾಟಿಕ್ ಆಗ್ಬಿಟ್ಟಿದೆ. ಸೊ ವ್ಯಾಯಾಮ ಆಗುದಿಲ್ಲ, ವ್ಯಾಯಾಮ ಆಗುದಿಲ್ಲ, ಕಾರಣ ಆ ವ್ಯಾಯಾಮ ಮಾಡ್ಬೇಕಾಗುತ್ತೆ, ಸ್ಪೆಷಲ್ ಆಗಿ ಮಾಡ್ಬೇಕಾಗುತ್ತೆ. ಅವಾಗ ಅದರಿಂದಲೇ ವ್ಯಾಯಾಮ ಆಗ್ತಿತ್ತು, ವಿಶೇಷವಾಗಿ ಮಾಡ್ಬೇಕಾಗುತ್ತೆ. ಕೆಲವು ಜನರು ವಾಕಿಂಗ್ ಬರುವುದಿದೆ, ವಾಹನದಲ್ಲಿ ಬರ್ತಾರೆ, ಒಂದು 1.5 ಗಂಟೆನೋ 20 ನಿಮಿಷ ಒಂದು ವಾಕಿಂಗ್ ಹೋಗ್ತಾರೆ. ಹೋಗ್ಬೇಕಿದ್ರೆ ಪಕ್ಕದಲ್ಲಿ ಯಾರು ಒಂದು ಅಂಗಡಿ ಇರ್ತದೆ, ಅಲ್ಲಿಂದ ಏನಾದ್ರು ಬಜ್ಜಿ ಬೋಂಡ ಯಾವ್ದೋ ತಿಂದ್ಕೊಂಡು ಹೋಗ್ತಾರೆ. ಇದು ಏನು ಸಾಧಿಸಿದಾಗಾಯ್ತು? ನಮ್ಮ ಆಹಾರವೂ ಕೂಡ ಕರೆಕ್ಟ್ ಆಗಿರ್ಬೇಕು ಅಲ್ಲ ಶಾಮಣ್ಣ. ಹೌದು, ಆಹಾರ ವಿಹಾರ ಎಲ್ಲ ಸೇರಿಯೇ ಜೀವನ ಅಂತ ಆಗುವುದು. ಡಾಕ್ಟರ್ ಹೇಳ್ತಾರೆ ವ್ಯಾಯಾಮ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕಂತ. ಡಾಕ್ಟರ್ ಹೇಳಿದ್ದನ್ನು ಪಾಲಿಸ್ತಾರೆ ಅವರಷ್ಟೇ, ಕಾಟಾಚಾರಕ್ಕೆ ಸರಿಯಾದ ಪದ್ಧತಿಯಲ್ಲಿ ಮಾಡುದಿಲ್ಲ. ಹೌದು, ಮತ್ತೆ ಈ ಜೀವನ ಎನ್ನುವಂತಹದ್ದು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಇರುವಂತಹದ್ದಲ್ಲ, ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇರುವಂತಹ ಅಲ್ವಾ, ಅದನ್ನು ಒಳ್ಳೇದಾದ್ರೆ ನಮ್ಗೆ, ಕೆಟ್ಟದಾದ್ರೂ ನಮಗೆ. ಹೌದು, ಎಲ್ಲಿ ಎಲ್ಲರೂ ಹಾಗೆ ಅನ್ಕೊಂಡ್ಬಿಟ್ರೆ, ನಾನು ನನ್ಗೋಸ್ಕರ ಅಂತ ಎಲ್ಲರೂ ಹಾಗೆ ಅನ್ಕೊಂಡ್ಬಿಟ್ರೆ ಎಲ್ಲಾ ಕಡೆ ಸಂಪೂರ್ಣವಾಗಿ ಚೇಂಜ್ ಆಗಬಹುದಲ್ಲ. ಖಂಡಿತವಾಗಿಯೂ ಅಲ್ಲ, ಅದೇ ನಾನು ಬದಲಾವಣೆ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ಕೊಂಡ್ಬಿಟ್ರೆ ನನ್ನ ಆರೋಗ್ಯ ನಾನು ಕಾಯ್ದ ಹಾಗೆ ಪ್ರತಿಯೊಬ್ಬರು ಅವರವ್ರ ಆರೋಗ್ಯನ ಅವರವ್ರು ಕಾಯ್ಕೊಳ್ಬಹುದು ಈ ತರ ಎಲ್ಲ ಮಾಡಿ ಅಲ್ವಾ. ಈಗ ನಿಮ್ ಸಲುವಾಗಿ ನಾನ್ ಮಾಡ್ತೀನಿ ಅಂತ ಅಲ್ಲ, ನಾನು ಯೋಗ ಮಾಡಿದ್ರೆ ಅದರಿಂದ ನಿಮ್ಗೆ ಲಾಭ ಇಲ್ಲ, ನನಗೆ ಲಾಭ ಅಲ್ವಾ. ಒಳ್ಳೇದು, ಈಗ ಕಷಾಯ ಮಾಡ್ತೇನೆ, ಕಷಾಯ ಸರಿ ಕುಡ್ಕೊಂಡು ಹೋಗ್ಬಿಡಿ, ಏನೋ ಮಳೆ ಬರುವ ಆಗಿದೆ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಕೃಷ್ಣಾನಂದ ನಾಯ್ಕ್ ಹಾಗೂ ರೂಪಾಗೌಡ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳು, ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ ಅವರ ಬದುಕಿಗೆ ಶ್ರಮಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಗೆ ಕರೆ ಮಾಡಲು ಕೋರಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶ್ರೋತೃಗಳಿಗೆ ಗುಡ್ಡಪ್ಪ ಜೋಗಿ ಮತ್ತು ಸಂಘಟನೆಯಿಂದ ಕಿನ್ನರಿ ಜೋಗಿ ಪದಗಳನ್ನು ಕೇಳೋಣ. ಕಣ್ಣೀರನ ಸುರಸುತಾ ಹೋಗುವೆಯ ತಂಗಿ, ಕಣ್ಣೀರನ ಸುರಸುತಾ ಹೋಗುವೆಯ ಗಂಡನ ಮನೆಯನ ಬಾಳನು ಬೆಳಗಲು, ಗಂಡನ ಮನೆಯನ ಬಾಳನು ಬೆಳಗಲು, ಹೋಗುವೆಯ ನೀ ಹೋಗುವೆಯ ಹೋಗುವೆಯ ತಂಗಿ, ಕಣ್ಣೀರನ ಸುರಸುತಾ ಹೋಗುವೆಯ ಹೋಗುವೆಯ ತಂಗಿ, ಕಣ್ಣೀರನ ಸುರಸುತಾ ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೆ, ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ಮುದ್ದಾಗಿ ಬೆಳೆಸಿದ್ದೆ, ತಾಯಿ ಇಲ್ಲದ ತಬ್ಬಾಲಿ ಅಣ್ಣನಿಗೆ ತಾಯಿಯಂತೆ ಇದ್ದೆ, ತಾಯಿ ಇಲ್ಲದ ತಬ್ಬಾಲಿ ಅಣ್ಣನಿಗೆ ತಾಯಿಯಂತೆ ಇದ್ದೆ, ತಬ್ಬಲಿ ಅಣ್ಣನ ಒಬ್ಬನ ಮಾಡಿ ತಪ್ಪಲಿ ಅಣ್ಣನ ಒಪ್ಪನ ಮಾಡಿ ತೆರೆಯ ಮರೆಯಾದೆ ತಂಗಿ ತೆರೆಯ ಮರೆಯಾದೆ ಹೋಗುವೆಯಾ ತಂಗಿ ಕಣ್ಣೀರನ ಸುರಸುತ ಹೋಗುವೆಯಾ ಅಹೋಗುವೆಯಾ ತಂಗಿ ಕಣ್ಣೀರನ ಸುರಸುತ ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗು ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗು ಭಾವ ಮೈದುನರ ಮಾತಿಗೆ ತಲೆಬಾಗಿ ಬಾಳು ಭಾವ ಮೈದುನರ ಮಾತಿಗೆ ನೀನು ತಲೆಬಾಗಿ ಬಾಳು ಗಂಡನ ಪಾದವ ಸೌಭಾಗ್ಯವೆನ್ನುತ್ತಾ ಗಂಡನ ಪಾದವ ಸೌಭಾಗ್ಯವೆನ್ನುತ್ತಾ ನೀ ಸುಖದಿ ಬಾಳು ತಂಗಿ ನೀ ಸುಖದಿ ಬಾಳು ಹೋಗುವೆಯಾ ತಂಗಿ ಕಣ್ಣೀರನ್ನ ಸುರಸುತ ಹೋಗುವೆಯಾ ಹೋಗುವೆಯಾ ತಂಗಿ ಕಣ್ಣೀರನ್ನ ಸುರಸುತ ತವರಿನ ಋಣವಾತೀರಿತು ಎಂದು ಕಳವಳ ಪಡಬೇಡ ತವರಿನ ಋಣವಾತೀರಿತ ಎಂದು ಕಳವಳ ಪಡಬೇಡ ಒಂದೇ ಬಳ್ಳಿಯ ಕರುಳಿನ ಕುಡಿ ನಾವು ಎಂದು ಮರಿಬೇಡ ಒಂದೇ ಬಳ್ಳಿಯ ಕರುಳಿನ ಕುಡಿ ನಾವು ಎಂದು ಮರಿಬೇಡ ಸತ್ತಗ ತಾಯಿಗೆ ಕೊಟ್ಟಂತ ಭಾಷೆ ಸತ್ತಗ ತಾಯಿಗೆ ಕೊಟ್ಟಂತ ಭಾಷೆ ಎಂದು ಮರಿಲಾರೆ ನಿನ್ನ ಕೈ ಬಿಡಲಾರೇನು ಅಹೋಗುವೆ ಆ ತಂಗಿ ಕಣ್ಣೀರನ್ನ ಸುರಸುತ ಹೋಗುವೆಯಾ ಕಣ್ಣೀರನ್ನ ಸುರಸುತ ಹೋಗುವೆಯಾ ಕರುನಾಡು ಕನ್ನೇ ಭಾರತೀಯ ಕಣ್ಣೇ ಕರುನಾಡು ಕನ್ನೇ ಭಾರತೀಯ ಕಣ್ಣೇ ಶರಣಂಬೆ ಶರಣಂಬೆ ಓ ತಾಯೇ ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯಾ ನೀನೆಲ್ಲ ಚಲವಿನ ಸಿರಿ ಮುಡಿಯೇ ನೀನೆಲ್ಲ ಚಲವಿನ ಸಿರಿ ಮುಡಿಯೇ ಎನಿತೆನಿತು ಶತಕ ನಮ್ಮೆಲ್ಲ ಬದುಕ ಎನಿತೆನಿತು ಶತಕ ನಮ್ಮೆಲ್ಲ ಬದುಕ ಪರಿಪೂರ್ಣಗೊಳಿಸಿದ ಪಾವನೆಯೇ ಪರಿಪೂರ್ಣಗೊಳಿಸಿದ ಪಾವನೆಯೇ ನಿನ್ನ ಪ್ರದೇಶ ಪೂರ್ಣ ಪ್ರಕಾಶ ನಿನ್ನ ಪ್ರದೇಶ ಪೂರ್ಣ ಪ್ರಕಾಶ ಸಂವೃತ್ತಿ ಸಂಪನ್ನೆ ಶ್ರೀ ವಿಜಯ